ನನ್ನ ಪಾತ್ರದ ಬಣ್ಣ, ನಾನು ತಿನ್ನುವ ಅನ್ನ, ನಾನಿರುವ ಸೂರು, ಕುಡಿಯುವ ನೀರು. ನನ್ನ ಪಾತ್ರದ ಬಣ್ಣ, ನಾನು ತಿನ್ನುವ ಅನ್ನ, ನಾನಿರುವ ಸೂರು, ಕುಡಿಯುವ ನೀರು. ನಾನಿರುವ ನೆಲೆಯು, ನನ್ನಲ್ಲಿರೋ ಕಲೆಯು, ನನ್ನ ಏಳಿಗೆಯು, ನನ್ನ ಮಾಳಿಗೆಯು, ಇದು ನಿನ್ನ ಋಣ, ನಿನ್ನ ಪಾದಕ್ಕೆ ನಮನ. ಇದು ನಿನ್ನ ಋಣ, ನಿನ್ನ ಪಾದಕ್ಕೆ ನಮನ. ನುಡಿ ಕನ್ನಡ, ನನ್ನ ನಡೆ ಕನ್ನಡ, ಮನ ಕನ್ನಡ, ನನ್ನ ತನು ಕನ್ನಡ. ನಾನಿರುವವರೆಗೂ ನನ್ನೆಲ್ಲ ಆಸೆಗಳು ನನ್ನ ಮನದಲ್ಲಿ ಮೂಡೋ ಎಲ್ಲ ಭಾವಗಳು. ನಾನಿರುವವರೆಗೂ ನನ್ನೆಲ್ಲ ಆಸೆಗಳು ನನ್ನ ಮನದಲ್ಲಿ ಮೂಡೋ ಎಲ್ಲ ಭಾವಗಳು. ನನ್ನ ಉಸಿರಿನ ಕೊನೆಯ ಆ ಮಧುರ ಕ್ಷಣಗಳು, ನನ್ನ ಉಸಿರಿನ ಕೊನೆಯ ಆ ಮಧುರ ಕ್ಷಣಗಳು. ನನ್ನೆಲ್ಲ ಜನ್ಮಗಳು ಕನ್ನಡಕ್ಕೆ ಮೀಸಲು, ನನ್ನೆಲ್ಲ ಜನ್ಮಗಳು ಕನ್ನಡಕ್ಕೆ ಮೀಸಲು. ನುಡಿ ಕನ್ನಡ, ನನ್ನ ನಡೆ ಕನ್ನಡ. ನುಡಿ ಕನ್ನಡ, ನನ್ನ ನಡೆ ಕನ್ನಡ, ಮನ ಕನ್ನಡ, ನನ್ನ ತನು ಕನ್ನಡ. ತನುವಲ್ಲಿ ತುಂಬಿರುವ ಪ್ರಾಣವು ಕನ್ನಡ, ಶ್ವಾಸದ ದನಿಯಲ್ಲಿ ಸ್ವರವೆಲ್ಲವೂ ಕನ್ನಡ. ಸ್ವರ ಕನ್ನಡ, ನನ್ನ ಸ್ವರ ಕನ್ನಡ. ಸ್ವರ ಕನ್ನಡ, ನನ್ನ ಸ್ವರ ಕನ್ನಡ. ನುಡಿ ಕನ್ನಡ, ನನ್ನ ನಡೆ ಕನ್ನಡ. ಮನ ಕನ್ನಡ, ನನ್ನ ತನು ಕನ್ನಡ. ಜಿ ವಿ ನರಸಿಂಹಮೂರ್ತಿಯವರ ದೇಶಭಕ್ತಿ ಗೀತೆಯನ್ನ ಚೇತನ್ ಅವರ ಧ್ವನಿಯಲ್ಲಿ ಕೇಳಿದ್ರಿ. ಸಂಗೀತ ಸಂಯೋಜನೆ ಮಾಡಿದ್ದವರು ಹಂಸಲೇಖ. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್. ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ರೈತರಿಗಾಗಿ ಕಾರ್ಯಕ್ರಮ, ಈಗ ಕೃಷಿರಂಗ. ಕೃಷಿರಂಗ ಕಾರ್ಯಕ್ರಮದ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರಗಳು. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ಕೇಳಿ, ಎಲೆಕೋಸು ಬೇಸಾಯ ಕುರಿತು ಕೋಲಾರದ ತೋಟಗಾರಿಕಾ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾ ಎಂ ಅಂಜಿನಪ್ಪ ಅವರೊಂದಿಗೆ ಸಂದರ್ಶನವನ್ನ ಕೇಳುತ್ತೀರಿ. ಕೃಷಿ ಮಾಹಿತಿಯನ್ನು ಕೂಡ ಆಲಿಸಬಹುದು. ಈಗ ಕಾರ್ಯಕ್ರಮದ ಆರಂಭದಲ್ಲಿ ಒಂದೆರಡು ಪ್ರಕಟಣೆಗಳು, ಆನಂತರ ಡಾ ಎಂ ಅಂಜಿನಪ್ಪ ಅವರೊಂದಿಗಿನ ಸಂದರ್ಶನ. ಸಾರ್ವಜನಿಕರ ಉತ್ತಮ ಆರೋಗ್ಯಕ್ಕೆ ಖಾಸಗಿ ಆಸ್ಪತ್ರೆಗಳ ಸಕ್ರಿಯ ಸಹಭಾಗಿತ್ವಕ್ಕೆ ಬಂದಿದೆ ಕೆಪಿಎಂಇ ತಿದ್ದುಪಡಿ ಕಾಯ್ದೆ. ಆಸ್ಪತ್ರೆಯಲ್ಲಿ ಲಭ್ಯವಿರುವ ಸೌಲಭ್ಯಗಳು, ಚಿಕಿತ್ಸೆಗೆ ತಗಲುವ ವೆಚ್ಚದ ವಿವರದ ಪ್ರದರ್ಶನ ಕಡ್ಡಾಯ. ತುರ್ತು ಪರಿಸ್ಥಿತಿಯಲ್ಲಿ ಯಾವುದೇ ನಿರ್ಬಂಧವಿಲ್ಲದೆ ಪ್ರಥಮ ಚಿಕಿತ್ಸೆ ನೀಡಬೇಕು. ಕಾಯ್ದೆ ಅನ್ವಯ ಖಾಸಗಿ ಆಸ್ಪತ್ರೆಗಳ ನೋಂದಣಿ ನವೀಕರಣ ಕಡ್ಡಾಯ. ತಪ್ಪಿದಲ್ಲಿ ದಂಡ, ಜೈಲು ಶಿಕ್ಷೆ. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104ಕ್ಕೆ ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಸಮತೋಲನ ಆಹಾರ ಸಮತೋಲನ ಆರೋಗ್ಯ. ನಿಮ್ಮ ಮಕ್ಕಳ ಬೆಳವಣಿಗೆಯನ್ನ ಗಮನಿಸುತ್ತೀರಿ? ಕೈಕಾಲು ಸಣ್ಣ, ದಪ್ಪ ಹೊಟ್ಟೆ, ಮಾಂಸಖಂಡ ಸವಿಯುತ್ತಿರುವುದು, ಕಳೆಗೊಂದಿದ ಕೂದಲು, ನಿಶಕ್ತಿ, ಓದಿನಲ್ಲಿ ನಿರಾಸಕ್ತಿ, ಪದೇ ಪದೇ ರೋಗಕ್ಕೆ ತುತ್ತಾಗುವುದು, ವಯಸ್ಸಿಗೆ ತಕ್ಕಂತೆ ಬೆಳವಣಿಗೆ ಇಲ್ಲದಿರುವುದು, ಇಂತಹ ಲಕ್ಷಣಗಳು ಕಂಡು ಬಂದರೆ ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ನಿಮ್ಮ ಮಗುವನ್ನು ಕರೆತನ್ನಿ. ಪರೀಕ್ಷೆ ಚಿಕಿತ್ಸೆ ಸಂಪೂರ್ಣ ಉಚಿತ. ಕಾಲಕ್ಕೆ ತಕ್ಕಂತೆ ವಯಸ್ಸಿಗೆ ಅನುಗುಣವಾಗಿ ನಿಮ್ಮ ಮಕ್ಕಳಿಗೆ ಪೌಷ್ಟಿಕ ಆಹಾರ ನೀಡಿ, ನಿಮ್ಮ ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಪ್ರಕಟಣೆ. ರೋಹನ್, ಅಜ್ಜಿ ಕೋಲ್ ತಗೊಂಡ್ ಬಾರಪ್ಪ. ಅಲ್ಲ ಮಮ್ಮಿ, ನಿಮಗೆ ಯಾಕೆ ಅಜ್ಜಿಯ ಕೋಲ್ ಬೇಕಾಯ್ತು? ಮಗ ಕೀಲುಗಳಲ್ಲಿ ತುಂಬಾ ನೋವಿದೆ, ನಡಿಯೋಕ್ ಆಗ್ತಿಲ್ಲ. ಅಯ್ಯೋ ಮಮ್ಮಿ, ನಿಮ್ಮಂತೂ ಜ್ವರವಿದೆ ಹಾಗೂ ಕೀಲುಗಳಲ್ಲಿ ನೋವಿದೆ, ಇದು ಚಿಕ್ಕುನ್ಗುನಿಯ ಇರಬಹುದು. ಹೌದು, ಚಿಕ್ಕುನ್ಗುನಿಯ ಲಕ್ಷಣಗಳೆಂದರೆ ತೀವ್ರವಾದ ಜ್ವರ, ತಲೆನೋವು ಮತ್ತು ಕೀಲುಗಳಲ್ಲಿ ತೀಕ್ಷ್ಣ ನೋವು ಇದ್ದರೆ ಸಮೀಪದ ಆರೋಗ್ಯ ಕೇಂದ್ರ ಇಲ್ಲ ಆಸ್ಪತ್ರೆಯನ್ನು ಸಂಪರ್ಕಿಸಿ. ಚಿಕ್ಕುನ್ಗುನಿಯಾಗಿ ಭಯಪಡಬೇಡಿ, ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನ ಸೊಳ್ಳೆ ಕಡಿತದಿಂದ ರಕ್ಷಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ನಮಸ್ಕಾರ ಡಾಕ್ಟರ್ ಅಂಜನಪ್ಪ ಅವರೇ. ನಮಸ್ಕಾರ. ಎಲೆಕೋಸು ನಮ್ಮ ಮುಖ್ಯವಾದ ತರಕಾರಿ ಬೆಳೆ. ಈ ಒಂದು ಬೆಳೆಯಲ್ಲಿ ಇವತ್ತು ಸಾಕಷ್ಟು ಸುಧಾರಿತ ತಳಿಗಳು ಕೂಡ ಇದ್ದಾವೆ. ನಮ್ಮ ರೈತ ಬಾಂಧವರು ಇವತ್ತು ಸಾಕಷ್ಟು ಪ್ರದೇಶದಲ್ಲಿ ಇದನ್ನು ಬೆಳೆದು ಉತ್ತಮವಾದಂಥ ಆದಾಯವನ್ನು ಕೂಡ ಪಡಿತಾ ಇದ್ದಾರೆ. ಹೌದು, ತಾವಿವತ್ತು ಈ ಎಲೆಕೋಸಿನ ಒಂದು ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ಪರಿಚಯವನ್ನು ಮಾಡಿಕೊಡ್ಬೇಕು. ಮೊದಲಿಗೆ ಈ ಎಲೆಕೋಸು ಬಗ್ಗೆ ಸ್ವಲ್ಪ ಸಾಮಾನ್ಯವಾದ ಪರಿಚಯ ಮಾಡಿಕೊಡ್ತೀರ? ಈ ಎಲೆಕೋಸು ಬ್ರಾಸಿಕೇಸಿ ಕುಟುಂಬಕ್ಕೆ ಸೇರಿದ ತರಕಾರಿ ಬೆಳೆ. ಈ ಬೆಳೆಯನ್ನು ಕರ್ನಾಟಕದಲ್ಲಿ ವಾಣಿಜ್ಯವಾಗಿ ಅಧಿಕ ಪ್ರದೇಶದಲ್ಲಿ ಬೆಳೆಯುತ್ತಿದ್ದಾರೆ. ಕಾರಣ, ಈ ಒಂದು ತರಕಾರಿಯಲ್ಲಿ ಅಧಿಕ ಪ್ರಮಾಣದಲ್ಲಿ ಪೋಷಕಾಂಶಗಳಾದ ರಂಜಕ, ಪೊಟಾಶ್, ಸುಣ್ಣ ಮತ್ತು ಕಬ್ಬಿಣದ ಅಂಶಗಳು ಹೆಚ್ಚಿಗಿರುತ್ತವೆ. ಅದರ ಜೊತೆಗೆ ಇನ್ನಿತರೆ ಲವಣಾಂಶಗಳಾದ ವಿಟಮಿನ್ ಎ, ವಿಟಮಿನ್ ಬಿ, ವಿಟಮಿನ್ ಸಿ ಅಂಶಗಳು ಕೂಡ ಈ ಒಂದು ಬೆಳೆಯಲ್ಲಿ ಅಧಿಕ ಪ್ರಮಾಣದಲ್ಲಿ ಇರುತ್ತವೆ. ಹಾಗೂ ಈ ಬೆಳೆಯನ್ನು ಅಧಿಕ ಪ್ರಮಾಣದ ವಿಸ್ತೀರ್ಣದಲ್ಲಿ ಬೆಳೀತಾ ಇದ್ದಾರೆ. ಉದಾಹರಣೆಗೆ, ಕರ್ನಾಟಕದಲ್ಲಿ 11,000 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆಯುತ್ತಿದ್ದು ಉತ್ಪಾದನೆ ಸುಮಾರು 237,000 ಟನ್ಗಳಷ್ಟು ಇರುತ್ತದೆ. ಹಾಗೂ ಸರಾಸರಿ ಉತ್ಪಾದಕತೆ 21 ಟನ್ ಒಂದು ಹೆಕ್ಟೇರ್ಗೆ ಇಳುವರಿಯನ್ನ ನಾವು ನಮ್ಮ ಕರ್ನಾಟಕದಲ್ಲಿ. ಹೌದು, ಅಂದ್ರೆ ಯಾವ್ಯಾವ ಜಿಲ್ಲೆಗಳಲ್ಲಿ ಬೆಳೀತಾ ಇದ್ದಾರೆ ಕರ್ನಾಟಕದಲ್ಲಿ? ಸಾಮಾನ್ಯವಾಗಿ ಈ ಬೆಳೆಯನ್ನು ಕರ್ನಾಟಕದಲ್ಲಿ ಬೆಳಗಾಂ, ಧಾರವಾಡ, ಶಿವಮೊಗ್ಗ, ಚಿಕ್ಕಮಗಳೂರು, ಅದೇ ರೀತಿ ಈ ಮೈದಾನ ಪ್ರದೇಶ ಜಿಲ್ಲೆಗಳಾದ ಚಿಕ್ಕಬಳ್ಳಾಪುರ, ಕೋಲಾರ, ರಾಮನಗರ, ಬೆಂಗಳೂರು ಜಿಲ್ಲೆಗಳಲ್ಲಿ ಈ ತರಕಾರಿಯನ್ನು ಹೇರಳವಾಗಿ ಬೆಳೀತಾ ಇದ್ದಾರೆ. ಅಂದರೆ ಮುಖ್ಯವಾಗಿ ಏನೇನು ಉಪಯೋಗಗಳಿಗೆ ಇದನ್ನು ಬಳಸ್ಕೊಳ್ತಾರೆ ಅನಿಸುತ್ತೆ? ನೋಡಿ, ಈ ತರಕಾರಿಯನ್ನು ವಿವಿಧ ರೀತಿಯಲ್ಲಿ ತರಕಾರಿಯಾಗಿ ಬಳಸ್ತಾ ಇದ್ದಾರೆ. ಉದಾಹರಣೆಗೆ, ಪಲ್ಯ ಮಾಡಲು, ಸಾಂಬಾರ್ ತಯಾರಿಕೆಯಲ್ಲಿ, ಸೂಪ್ ತಯಾರಿಕೆಯಲ್ಲಿ, ಅದೇ ರೀತಿ ಒಂದು ರೀತಿಯ ಉಪ್ಪಿನಕಾಯಿ ತಯಾರಿಕೆಯಲ್ಲಿ, ಅಂದರೆ ಇಂಗ್ಲೀಷ್ನಲ್ಲಿ ಸಾರ್ ಕ್ರಾಟ್ ಅಂತೀವಿ ನಾವು, ಉಪ್ಪಿನಕಾಯಿ ತಯಾರಿಕೆಯಲ್ಲಿ ಕೂಡ ಈ ಒಂದು ತರಕಾರಿಯನ್ನು ಬಳಸ್ತಾ ಇದ್ದಾರೆ. ಅಂದರೆ ಇದರಲ್ಲಿ ಸಾಕಷ್ಟು ಔಷಧೀಯ ಗುಣಗಳು ಕೂಡ ಇದ್ದಾವೆ. ಔಷಧೀಯ ಗುಣಗಳು ಕೂಡ ಇದ್ದಾವೆ. ಅವುಗಳೆಲ್ಲ ಮುಖ್ಯವಾಗಿ ಈ ತರಕಾರಿಯನ್ನು ಅತಿಸಾರ ಭೇದಿ ನಿಯಂತ್ರಣ ಮಾಡಲು, ಕಿವುಡುತ ನಿವಾರಣೆ ಮಾಡಲು ಮತ್ತು ತಲೆನೋವು ನಿವಾರಣೆ ಮಾಡಲು, ಅದೇ ರೀತಿ ವಿಷದ ಅಣಬೆ ತಿಂದ ವ್ಯಕ್ತಿಗಳಿಗೆ ತೊಂದರೆಗುಂಟಾದಾಗ ಈ ಒಂದು ಎಲೆಕೋಸನ್ನು ಉಪಯೋಗಿಸುವುದನ್ನು ನಿವಾರಣೆ ಮಾಡಬಹುದಂತ ಕಂಡುಬಂದಿದೆ. ಇನ್ನು ಈ ಎಲೆಕೋಸು ಒಂದು ಬೇಸಾಯಕ್ಕೆ ಮಣ್ಣು ಮತ್ತು ಹವಾಗುಣ ಹೇಗಿದ್ರೆ ಒಳ್ಳೆಯದು ಅಂತೀರಿ? ನೋಡಿ, ಈ ಎಲೆಕೋಸನ್ನು ಎಲ್ಲ ವಿಧಗಳಾದ ಮಣ್ಣು ಮತ್ತು ಹವಾಗುಣಗಳಲ್ಲಿ ಬೆಳೆಯಬಹುದಾಗಿದೆ. ಆದರೆ ಈ ಬೆಳೆಯ ಉತ್ತಮ ಬೆಳವಣಿಗೆಗೆ ಕಪ್ಪು ಮಣ್ಣು ಅಥವಾ ಮರಳು ಮಿಶ್ರಿತ ಕೆಂಪು ಮಣ್ಣು ಇದ್ದರೆ ಉತ್ತಮ. ಮತ್ತು ಮಣ್ಣಿನ ರಸಸಾರ 5.5-6.5 ಬೆಳೆ ಉಲ್ಸಾಗಿ ಬೆಳೆಯಲು ಅನುಕೂಲ ಆಗ್ತದೆ. ಇನ್ನು ಹವಾಗುಣ? ಹವಾಗುಣ ಈ ಒಂದು ಬೆಳೆ ಹೇಳೋದಾದರೆ ತಂಪು ಹವಾಗುಣ ಬಯಸ್ತಕ್ಕಂಥ ಬೆಳೆ ಮತ್ತು ಹೆಚ್ಚು ಆದ್ರತೆ ಇರತಕ್ಕಂಥ ಪ್ರದೇಶಗಳಲ್ಲಿ ಉತ್ತಮವಾಗಿ ಬೆಳೆಯುತ್ತದೆ ಮತ್ತು ಗುಣಮಟ್ಟ ಕೂಡ ಬಹಳ ಚೆನ್ನಾಗಿರ್ತದೆ. ಅದೇ ರೀತಿ ಈ ಬೆಳೆಯನ್ನು ಉಷ್ಣಾಂಶ ಹೆಚ್ಚಿರುವ ಪ್ರದೇಶದಲ್ಲಿ ಬೆಳೆದರೆ ಎಲೆಗಳ ತೊಟ್ಟುಗಳು ಉದ್ದವಾಗಿರ್ತವೆ, ಗಡ್ಡೆಗಳು ಗುಣಮಟ್ಟ ಚೆನ್ನಾಗಿರೋದಿಲ್ಲ ಮತ್ತು ಇಳುವರಿ ಕೂಡ ಗಣನೀಯವಾಗಿ ಕಡಿಮೆ ಆಗುತ್ತದೆ. ಉತ್ತಮ ಬೆಳೆ ಬೆಳೆಯಬೇಕಾದರೆ ಉಷ್ಣಾಂಶವು ಸರಾಸರಿ 12-16 ಉಷ್ಣಾಂಶ ಇರಬೇಕು ಮತ್ತು ಈ ಬೆಳೆಯ ಬೀಜಗಳು ಮೊಳಕೆ ಬರಲು ಮತ್ತು ಗಡ್ಡೆ ಕಟ್ಟುವ ಸಂದರ್ಭದಲ್ಲಿ 15-20 ಉಷ್ಣಾಂಶ ಇದ್ದರೆ ಸೂಕ್ತ. ಮತ್ತು ಈ ಎಲೆಕೋಸು ಹೂಕೋಸಿಗಿಂತ ಕಡಿಮೆ ಉಷ್ಣಾಂಶ ಮತ್ತು ಹಿಮಪಾತವನ್ನು ತಡೆದುಕೊಂಡು ಬೆಳೆಯುವ ಶಕ್ತಿಯನ್ನು ಕೂಡ ಪಡೆದಿರುತ್ತದೆ. ಇನ್ನು ಸಾಧಾರಣವಾಗಿ ನಾವು ಈ ಒಂದು ಎಲೆಕೋಸನ್ನು ಯಾವ ಒಂದು ಸಂದರ್ಭದಲ್ಲಿ ಪ್ರಾರಂಭ ಮಾಡಬಹುದು ಅಂತೀರಿ? ನೋಡಿ, ಈ ಬೆಳೆಯನ್ನು ದಕ್ಷಿಣ ಮೈದಾನ ಜಿಲ್ಲೆಗಳಾದ ಬೆಂಗಳೂರು, ಕೋಲಾರ ಸುತ್ತಮುತ್ತ ಚಳಿಗಾಲದಲ್ಲಿ ಮತ್ತು ಮಳೆಗಾಲದಲ್ಲಿ ಕೂಡ ಬೆಳಕಬಹುದಾಗಿದೆ. ಅದೇ ರೀತಿ ಮಲೆನಾಡು ಪ್ರದೇಶಗಳಲ್ಲಿ ಚಳಿಗಾಲ ಹಾಗೂ ಬೇಸಿಗೆ ಕಾಲದಲ್ಲಿ ಬೆಳೆಯಬಹುದು. ಇನ್ನು ಉತ್ತರ ಕರ್ನಾಟಕದಲ್ಲಿ ಈ ಬೆಳೆಯನ್ನು ಚಳಿಗಾಲದಲ್ಲಿ ಬೆಳೆಯಬಹುದಾದೆ. ಒಟ್ಟಾರೆ ಎಲೆಕೋಸನ್ನು ಚಳಿಗಾಲದಲ್ಲಿ ನಾಟಿ ಮಾಡುವುದರಿಂದ ಅಧಿಕ ಇಳುವರಿಯ ಜೊತೆಗೆ ಉತ್ತಮ ಗುಣಮಟ್ಟದ ಗಡ್ಡೆಗಳನ್ನು ಪಡ್ಕೊಳ್ಳಲು ಸಹಕಾರ ಆಗುತ್ತದೆ. ಅಂದ್ರೆ ಇದು ಚಳಿಗಾಲದ ಬೆಳೆ ಅಂತಾನೆ ಹೇಳಬಹುದು. ಹೌದು. ಇನ್ನ ಈ ಒಂದು ಎಲೆಕೋಸ್ನಲ್ಲಿರುವಂತಹ ತಳಿಗಳ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಕೊಡ್ತೀರ? ನೋಡಿ, ಈ ಎಲೆಕೋಸ್ನಲ್ಲಿ ಸಾಕಷ್ಟು ತಳಿಗಳು ಪ್ರಚಲಿತದಲ್ಲಿ ಮತ್ತು ಬೇಸಾಯದಲ್ಲಿದ್ದಾವೆ. ಅವುಗಳನ್ನು ಮುಖ್ಯವಾಗಿ ಮೂರು ಭಾಗಗಳಾಗಿ ಅಥವಾ ಗುಂಪುಗಳಾಗಿ ವಿಂಗಡಣೆ ಮಾಡುತ್ತವೆ. ಉದಾಹರಣೆಗೆ ಬಿಳಿ ಬಣ್ಣದ ಗುಂಪು, ಕೆಂಪು ಬಣ್ಣದ ಗುಂಪು ಹಾಗೂ ಸವಾಯಿ ಗುಂಪು ಅಂತ ವರ್ಗೀಕರಣ ಮಾಡುತ್ತವೆ. ಈ ಎಲೆಕೋಸಿನ ಗಡ್ಡೆಗಳು ಅಥವಾ ತಳಿಗಳನ್ನು ವಿವಿಧ ರೀತಿಯ ಆಕಾರ ಮತ್ತು ಗಾತ್ರವನ್ನು ಹೊಂದಿರ್ತವೆ. ಅವುಗಳಲ್ಲಿ ಮುಖ್ಯವಾಗಿ ದುಂಡಾಗಿರ್ತಕ್ಕಂಥ ತಳಿಗಳನ್ನು ಭಾರತದಲ್ಲಿ ಅತಿ ಹೆಚ್ಚಿನ ರೀತಿಯಲ್ಲಿ ಬೇಸಾಯದಲ್ಲಿ ಅಳವಡಿಸಿಕೊಂಡಿದ್ದಾರೆ. ಮತ್ತು ಈ ಎಲೆಕೋಸು ತಳಿಗಳನ್ನು ಅವಧಿ ಆಧರಿಸಿ ಮತ್ತೆ ಮೂರು ಗುಂಪುಗಳಾಗಿ ಮಾಡ್ತಾರೆ. ಅಂದರೆ ಬೆಳೆಯುವ ಅವಧಿಯ ಆಧಾರದ ಮೇಲೆ, ಉದಾಹರಣೆಗೆ ಅಲ್ಪಾವಧಿ ತಳಿಗಳು, ಮಧ್ಯಮಾವಧಿ ತಳಿಗಳು ಮತ್ತು ದೀರ್ಘಾವಧಿ ತಳಿಗಳಂತ ವಿಂಗಡಣೆ ಮಾಡ್ತಾರೆ. ಈ ಅಲ್ಪಾವಧಿ ತಳಿಗಳಂದರೆ 60-75 ದಿನಗಳಿಗೆ ಕಟಾವು ಬರತಕ್ಕಂಥ ತಳಿಗಳು. ಈ ತಳಿಗಳನ್ನು ಜೂನ್ ಜುಲೈ ತಿಂಗಳಲ್ಲಿ ನಾಟಿ ಮಾಡುವುದು ಸೂಕ್ತ. ಇದಕ್ಕೆ ಉದಾಹರಣೆ ಅನ್ನೋದಾದರೆ ಅರ್ಲಿ ಡ್ರಮೆಟ್, ಗೋಲ್ಡನ್ ಎಕರ್, ಫ್ರೈಡ್ ಆಫ್ ಇಂಡಿಯಾ ಮತ್ತು ಕಾವೇರಿ ತಳಿಗಳು. ಈ ಒಂದು ಅಲ್ಪಾವಧಿ ತಳಿಗಳು ಒಂದು ಹೆಕ್ಟೇರ್ ಪ್ರದೇಶಕ್ಕೆ ಸುಮಾರು 25-30 ಟನ್ನಷ್ಟು ಇಳುವರಿಯನ್ನು ಕೊಡುವ ಸಾಮರ್ಥ್ಯವನ್ನು ಹೊಂದಿರುತ್ತವೆ. ಇನ್ನು ಮಧ್ಯಮಾವಧಿ ತಳಿಗಳನ್ನು ಈ ತಳಿಗಳು ಸಾಮಾನ್ಯವಾಗಿ 80-90 ದಿನಗಳನ್ನು ಕೊಯ್ಲಿಗೆ ಬರುತ್ತವೆ. ಈ ತಳಿಗಳನ್ನು ಜುಲೈ ಮತ್ತು ಆಗಸ್ಟ್ ತಿಂಗಳಲ್ಲಿ ನಾಟಿ ಮಾಡುವುದು ಸೂಕ್ತ. ಅಂತಹ ತಳಿಗಳು ಯಾವಪ್ಪ ಅಂದರೆ ಪೂಸಾ ಡ್ರಮೈಡ್, ಪೂಸಾ ಸಿಂಥೆಟಿಕ್, ಅನಾಲಿ, ಹರಿರಾಣಿ ಗೋಲ್ ಮತ್ತು ಡೈನಾಸ್ಟಿ ಎಂಬ ತಳಿಗಳು ಬೇಸಾಯದಲ್ಲಿ ಅಳವಡಿಸಿಕೊಂಡಿದ್ದಾರೆ. ಮತ್ತು ಈ ತಳಿಗಳ ಸರಾಸರಿ ಇಳುವರಿ ಅಂದರೆ 30-35 ಟನ್ ಒಂದು ಹೆಕ್ಟೇರ್ ಪ್ರದೇಶಕ್ಕೆ ಪಡ್ಕೋಬಹುದಾಗಿದೆ. ಇನ್ನು ದೀರ್ಘಾವಧಿ ತಳಿಗಳು ಇವು ಸುಮಾರು 100-120 ದಿನಗಳನ್ನು ಕೊಯ್ಲಿಗೆ ತಗೊಳ್ತವೆ. ಈ ತಳಿಗಳನ್ನು ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ನಾಟಿ ಮಾಡತಕ್ಕಂಥದ್ದು ಸೂಕ್ತ. ಈ ಒಂದು ದೀರ್ಘಾವಧಿ ತಳಿಗಳಿಗೆ ಉದಾಹರಣೆ ಅನ್ನೋದಾದ್ರೆ ಲೇಟ್ ರಮೆಡ್, ಡ್ಯಾನಿಶ್ ಬಾಲ್ ಹೆಡ್, ಹರಿರಾಣಿ, ಶ್ರೀ ಗಣೇಶ್ ಗೋಲ್ ಮತ್ತು ನಾಥ್ 401, ಹಾಗೇನೆ BSS-32 ಅಂತ ಈ ತಳಿಗಳು ಬೇಸಾಯದಲ್ಲಿ ಪ್ರಚಲಿತದಲ್ಲಿದ್ದಾವೆ. ಈ ಒಂದು ತಳಿಗಳ ಸರಾಸರಿ ಇಳುವರಿ 65-80 ಟನ್ನಷ್ಟು ಇಳುವರಿ ನಾವು ಪಡ್ಕೋಬಹುದಾಗಿದೆ. ಹೆಚ್ಚು ಇಳುವರಿ ಕೊಡ್ತವೆ. ಇನ್ನು ನಾವು ಬೇಸಾಯ ಮಾಡಬೇಕು ಅಂದರೆ ಬಿತ್ತನೆ ಬೀಜ, ಕೊಡುಗೆ ಗೊಬ್ಬರ, ರಾಸಾಯನಿಕ ಗೊಬ್ಬರ ಇವೆಲ್ಲ ಎಷ್ಟೆಷ್ಟು ಬೇಕಾಗುತ್ತೆ ಅಂತೀರಿ? ಈ ಒಂದು ಬೆಳೆ ಬೆಳಿಬೇಕಾದ್ರೆ ಸುಮಾರು ಬಿತ್ತನೆ ಬೀಜ 875-1,000 ಗ್ರಾಮ್ನಷ್ಟು ಸಾಮಾನ್ಯ ತಳಿಗಳಿಗೆ ಬೇಕಾಗುತ್ತವೆ. ಅಂದರೆ ಹೆಕ್ಟೇರ್ಗೆ. ಅದೇ ರೀತಿ ಹೈಬ್ರಿಡ್ ಅಥವಾ ಶಕ್ತಿಮಾನ್ ತಳಿಗಳಿಗೆ 350-400 ಗ್ರಾಮು ಬೀಜ ಬೇಕಾಗುತ್ತದೆ. ಇನ್ನು ಕೊಟ್ಟಿಗೆ ಗೊಬ್ಬರ ಒಂದು 25-30 ಟನ್ ಹೆಕ್ಟೇರ್ಗೆ ಕೊಡಬೇಕಾಗುತ್ತದೆ. ರಾಸಾಯನಿಕ ಗೊಬ್ಬರಗಳಾದ ಸಾರಜನಕ, ರಂಜಕ, ಪೊಟಾಶ್ ಇವುಗಳನ್ನು 150 kg ಸಾರಜನಕ, 100 kg ರಂಜಕ, 125 kg ಪೊಟಾಶ್ ಗೊಬ್ಬರಗಳು ಒಂದು ಹೆಕ್ಟೇರ್ ಪ್ರದೇಶಕ್ಕೆ ಬೇಕಾಗ್ತವೆ. ಆನಂತರ ಬೇಸಾಯ ಕ್ರಮಗಳನ್ನು ಯಾವ ರೀತಿ ಅನುಸರಿಸಬೇಕಾಗತ್ತೆ ಅಂತೀರಿ? ಬೇಸಾಯ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಸಸಿಮಾಡಿಗಳನ್ನು ಮಾಡ್ಕೋಬೇಕಾಗುತ್ತದೆ. ಇಲ್ಲಿ ಸಸಿಮಾಡಿಗಳು ಎರಡು ರೀತಿಯಲ್ಲಿ ನಾವು ಮಾಡ್ಕೋಬಹುದಾಗುತ್ತದೆ. ಸ್ಥಳೀಯ ಪದ್ಧತಿ ಅಂದರೆ ಮಡಿಗಳನ್ನು ಮಾಡಿ ಸಸಿಗಳನ್ನು ಬೆಳೆಸ್ತಕ್ಕಂಥದ್ದು. ಸುಧಾರಿತ ಪದ್ಧತಿ ಅನ್ನೋದಾದರೆ ಪ್ರೋಟ್ರೇಗಳನ್ನು ಬಳಸ್ತಕ್ಕಂಥದ್ದು. ಈ ಸುಧಾರಿತ ತಳಿಯಲ್ಲಿ ಸಸಿಗಳನ್ನು ಬೆಳೆಸೋದಾದರೆ ಉತ್ತಮ ಗುಣಮಟ್ಟದ ಸಸಿಗಳನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯವಾಗಿ ಎಲ್ಲ ರೈತರು ಪ್ರೋಟ್ರೇಗಳನ್ನು ಬಳಸಿ ಈ ಸಸಿಗಳನ್ನು ಬೆಳೆಸೋದ್ರಿಂದ ಉತ್ತಮ ಗುಣಮಟ್ಟದ ಸಸಿಗಳನ್ನು ಬೆಳ್ಕೋಬಹುದು, ಉತ್ತಮ ಇಳುವರಿಯನ್ನು ಕೂಡ ಪಡ್ಕೋಬಹುದಾಗಿದೆ. ಅಂದರೆ ಎಷ್ಟು ದಿನದ ಸಸಿಗಳನ್ನು ನಾವು ನಾಟಿಗೆ ಬಳಸ್ಕೋಬಹುದು ಅಂತೀರಿ? ಸುಮಾರು ಬೀಜ ಬಿತ್ತಿದ 25-30 ದಿನಗಳಲ್ಲಿ ಈ ಒಂದು ಸಸಿಗಳನ್ನು ನಾಟಿ ಮಾಡಬಹುದು. ಸ್ವಲ್ಪ ತಡವಾದರೂ ಕೂಡ 35 ದಿನಗಳ ಒಳಗಡೆ ನಾವು ನಾಟಿ ಮಾಡಿದ್ದೆ ಆದರೆ ಉತ್ತಮ ಇಳುವರಿಯನ್ನು ಪಡ್ಕೋಬಹುದಾಗಿದೆ. ಇನ್ನು ನಾಟಿಗಿಂತ ಮುಂಚೆ ಭೂಮಿಯ ಸಿದ್ಧತೆಯನ್ನು ಹೇಗೆ ಮಾಡ್ಕೋಬೇಕಾಗತ್ತೆ ಅಂತೀರಿ? ಇದು ಬಹಳ ಮುಖ್ಯವಾದ ಕೆಲಸ ಆಗಿರ್ತದೆ. ಎಲೆಕೋಸು ನಾಟಿ ಮಾಡತಕ್ಕಂಥ ಪ್ರದೇಶವನ್ನ 2-3 ಸಾರಿ ಚೆನ್ನಾಗಿ ಉಳುಮೆ ಮಾಡಬೇಕು. ಉಳುಮೆ ಮಾಡುವ ಕೊನೆಯ ಉಳುಮೆಯಲ್ಲಿ ಶಿಫಾರಸು ಮಾಡಿದ ಕೊಟ್ಟಿಗೆ ಗೊಬ್ಬರವನ್ನು ಮಣ್ಣಿಗೆ ಸೇರಿಸಬೇಕು. ಅದೇ ರೀತಿ ಅಲ್ಪಾವಧಿ ತಳಿಗಳನ್ನು ಸಾಲಿಂದ ಸಾಲಿಗೆ 45 ಸೆಂಟಿಮೀಟರ್ ಮತ್ತು ಗಿಡದಿಂದ ಗಿಡಕ್ಕೆ 45 ಸೆಂಟಿಮೀಟರ್ ಅಂತವನ್ನು ಕೊಡಬೇಕು. ಮತ್ತು ದೀರ್ಘಾವಧಿ ತಳಿಗಳಾದಲ್ಲಿ ಸಾಲಿಂದ ಸಾಲಿಗೆ 60 ಸೆಂಟಿಮೀಟರ್ ಗಿಡದಿಂದ ಗಿಡಕ್ಕೆ 45 ಸೆಂಟಿಮೀಟರ್ ಅಂತವನ್ನು ಕೊಡಬೇಕಾಗುತ್ತದೆ. ಮತ್ತು ಶಿಫಾರಸು ಮಾಡಿದ ಅಂತರದ ಸಾಲಗಳನ್ನು ಸಿದ್ಧತೆ ಮಾಡಿಕೊಂಡು ಶಿಫಾರಸು ಮಾಡಿರತಕ್ಕಂಥ ಪೂರ್ಣ ಪ್ರಮಾಣದ ರಂಜಕ, ಪೂರ್ಣ ಪ್ರಮಾಣದ ಪೊಟಾಷ್ ಮತ್ತು 50% ಸಾರಜನಕವನ್ನು ಈ ದೋಣಿ ಸಾಲುಗಳಲ್ಲಿ ಹಾಕಿ ಮಿಶ್ರಣ ಮಾಡಬೇಕು. ಮತ್ತು ಅದೇ ರೀತಿ ಗಿಡಗಳನ್ನು ನಾಟಿ ಮಾಡುವುದಕ್ಕಿಂತ ಮೊದಲು ಸಾಯಂಕಾಲ ಅಥವಾ ಬೆಳಗ್ಗೆ ನೀರನ್ನು ಒಂದು ದಿನ ಮುಂಚೆ ನೀರನ್ನು ಸಾಲುಗಳಲ್ಲಿ ಹರಿಸಬೇಕು. ನಂತರ ಸಸಿಗಳನ್ನು ಸಾಯಂಕಾಲದ ವೇಳೆ ಅಥವಾ ಸಂಜೆಯ ವೇಳೆ ಶಿಫಾರಸು ಮಾಡಿದ ಅಂತರದಲ್ಲಿ ನಾಟಿ ಮಾಡುವುದು ಉತ್ತಮ. ಅಂದ್ರೆ ಈಗ ನಾವು ಮೇಲ್ಗೊಬ್ಬರ ಕೊಡಬೇಕಾಗತ್ತಲ್ಲ ಸಾರಜನಕನ, ಕೊಡಬೇಕಾಗತ್ತೆ. ಇನ್ನುಳಿದ 50% ಸಾರಜನಕವನ್ನ ಗಿಡಗಳು ಸುಮಾರು 25-30 ದಿನಗಳ ಬೆಳವಣಿಗೆ ಸಮಯದಲ್ಲಿ ನಾವು ಮೇಲ್ಗೊಬ್ಬರವಾಗಿ ಉಳಿದ ಸಾರಜನಕವನ್ನು ಕೊಡುವುದು ಸೂಕ್ತ. ಮತ್ತೆ ನೀರನ್ನು ಕೂಡ ಹಾಯಿಸಬೇಕಾಗುತ್ತೆ ನಾವು. ನೋಡಿ, ಇದು ಬಹಳ ಮುಖ್ಯವಾದ ವಿಷಯ. ನೀರನ್ನು ಸಾಮಾನ್ಯವಾಗಿ ನಾವು 2 ಪದ್ಧತಿಯಲ್ಲಿ ಕೊಡ್ತೇವೆ. ನೀರನ್ನು ಹರಿಸ್ತಕ್ಕಂಥದ್ದು, ನೀರನ್ನು ಡ್ರಿಪ್ ಮಾಡತಕ್ಕಂಥ ಕೊಳವೆಗಳು ಕೊಡ್ತಕ್ಕಂಥದ್ದು ವಿಧಾನಗಳನ್ನು ಅನುಸರಿಸ್ತಾ ಇದ್ದಾರೆ. ಆದರೆ ಈ ಒಂದು ಸಾಮಾನ್ಯ ಪದ್ಧತಿಯಲ್ಲಿ ನೀರು ಕೊಡ್ತಕ್ಕಂಥದ್ರಿಂದ ಬೆಳೆಗಳ ಬೆಳವಣಿಗೆ ಚೆನ್ನಾಗಾಗೋದಿಲ್ಲ, ಇಳುವರಿ ಬರೋದಿಲ್ಲ, ರೋಗಗಳು ಹೆಚ್ಚಾಗ್ತವೆ. ಹಾಗಾಗಿ ಸುಧಾರಿತ ಪದ್ಧತಿ ಅಂದರೆ ಡ್ರಿಪ್ ಮೂಲಕ ನೀರನ್ನು ಕೊಡುವುದರಿಂದ ಅಧಿಕ ಇಳುವರಿ ಬೆಳವಣಿಗೆ ಚೆನ್ನಾಗಿ ಆಗುತ್ತಂತ ಈ ಒಂದು ಸಂಶೋಧನೆಗಳನ್ನು ಕೂಡ ತಿಳಿದು ಬಂದಿದೆ. ಇನ್ನು ಕಳೆಗಳ ನಿರ್ವಹಣೆ ಮಾಡೋದು ಬಹಳ ಮುಖ್ಯವಾಗುತ್ತೆ ಈ ಕೋರ್ಸ್ನಲ್ಲಿ, ಇದನ್ನು ಹೇಗೆ ಮಾಡ್ಕೋಬೇಕಾಗತ್ತೆ ಅಂತೀರಿ? ಈ ಕಳೆಗಳು ಬಹಳ ತೊಂದರೆಯನ್ನು ಅಥವಾ ಹಾನಿಯನ್ನು ಉಂಟು ಮಾಡುತ್ತವೆ. ಅದರಲ್ಲೂ ಬೆಳೆಯ ಎಳೆ ಸಸಿಗಳಿರಬೇಕಾದ್ರೆ 30-40 ದಿವಸಗಳು ಇರಬೇಕಾದ್ರೆ ಈ ಪೋಷಕಾಂಶಗಳಿಗೆ ಮತ್ತು ನೀರಿಗೆ ಪೈಪೋಟಿಯನ್ನು ಅಡ್ಡಿ ಈ ಮುಖ್ಯ ಬೆಳೆಯನ್ನು ತೊಂದರೆಗೀಡು ಮಾಡುತ್ತವೆ. ಆದ್ದರಿಂದ ಕಳೆಗಳನ್ನು 30-40 ದಿವಸಗಳಲ್ಲಿ 1-2 ಸರ್ತಿ ಕೈಯಿಂದ ಕಳೆಗಳನ್ನು ಕಿತ್ತು ನಾಶ ಮಾಡಿಸ್ತಕ್ಕಂಥದ್ದು. ಅದೇ ರೀತಿ 25-30 ದಿನಗಳಲ್ಲಿ ಒಂದು ಮಣ್ಣನ್ನು ಗಿಡಗಳಿಗೆ ಹೇರಾಕುವುದರಿಂದ ಈ ಒಂದು ಕಳೆಗಳನ್ನು ಹತೋಟಿಯಲ್ಲಿ ಇಡಬಹುದು. ಹಾಗೆ ಇತ್ತೀಚಿನ ದಿನಗಳಲ್ಲಿ ಪ್ಲಾಸ್ಟಿಕ್ ಹೊದಿಕೆಯನ್ನು ಕೂಡ ಮುಚ್ಚಿ ಈ ಒಂದು ಕಳೆಗಳು ಬರದಂತೆ ಗಿಡಗಳನ್ನು ರಕ್ಷಣೆ ಮಾಡ್ತಾ ಇರತಕ್ಕಂಥದ್ದು ಕಂಡು ಬಂದಿದೆ. ಇನ್ನು ಈ ಒಂದು ಎಲೆಕೋಸನ್ನು ಬೆಳೆದಾಗ ಬೆಳೆ ಪರಿವರ್ತನೆಯನ್ನು ಎಷ್ಟು ಮಟ್ಟಿಗೆ ನಾವು ಮಾಡ್ಕೊಳ್ಳೇಬೇಕಾಗತ್ತೆ? ನೋಡಿ, ಈ ಬೆಳೆ ಪರಿವರ್ತನೆ ಅದು ಬಹಳ ಮುಖ್ಯವಾಗಿದೆ. ಸಾಮಾನ್ಯವಾಗಿ ಇದರ ರೈತರು ಯಾವುದೇ ರೀತಿಯಲ್ಲಿ ಬೆಳೆ ಪರಿವರ್ತನೆ ಮಾಡುವುದಿಲ್ಲ. ಒಂದು ಬೆಳೆ ಬೆಳೆದರೆ ಅದೇ ಬೆಳೆಯನ್ನು ಮತ್ತೆ ಮತ್ತೆ ಬೆಳೀತಾ ಇರೋದ್ರಿಂದ ಸಾಕಷ್ಟು ರೋಗಗಳು ಬರ್ತಾ ಇದ್ದಾವೆ. ಮತ್ತು ಅದರ ಜೊತೆಗೆ ಬೆಳೆ ಬೆಳೆದರೂ ಕೂಡ ಇಳುವರಿ ಬರ್ತಾ ಇಲ್ಲ. ಹಾಗಾಗಿ ಬೆಳೆ ಪರಿವರ್ತನೆ ಮಾಡಿಕೊಳ್ಳೋದು ಬಹಳ ಸಮಂಜಸ ಅನಿಸುತ್ತೆ. ಈ ಒಂದು ಬೆಳೆ ಪರಿವರ್ತನೆ ಬೆಳೆಯುವುದೇಕಪ್ಪ ಅಂದರೆ ಅತಿ ಹೆಚ್ಚಿನ ರೀತಿಯಲ್ಲಿ ಬೀನ್ಸ್ ಜಾತಿಗೆ ಸೇರಿದ ಬೆಳೆಗಳನ್ನು ಬಳಸೋದರಿಂದ ಮಣ್ಣಿನಲ್ಲಿ ಸಾರಜನಕದ ಪ್ರಮಾಣವನ್ನು ಹೆಚ್ಚಿಸೋದ್ರ ಜೊತೆಗೆ ಈ ಬೆಳೆ ಇತರ ಬೆಳೆಗಳ ಇಳುವರಿಯನ್ನು ಕೂಡ ಹೆಚ್ಚು ಮಾಡಬಹುದಾಗುತ್ತೆ. ಉದಾಹರಣೆಗೆ ಅಲಸಂದಿ, ಹುರುಳಿಕಾಯಿ, ಸೋಯಾ ಅವರೆ, ಅವರೆ ಇಂತಹ ಬೆಳೆಗಳನ್ನು ಅಂತರ ಬೆಳೆಗಳಾಗಿ ಅಥವಾ ಬೆಳೆ ಪರಿವರ್ತನೆ ಆಗಿ ಬೆಳೆಯುವುದು ಬಹಳ ಸೂಕ್ತ. ಇನ್ನು ಸಸ್ಯ ಸಂರಕ್ಷಣೆಗೆ ಬಂದರೆ ಈ ಎಲೆಕೋಸಿಗೆ ಬರುವಂಥ ಮುಖ್ಯವಾದ ಕೀಟಗಳು ಯಾವ್ಯಾವು ಅಂತೀರಿ? ನೋಡಿ, ಈ ಬೆಳೆಯನ್ನು ಬಾಧಿಸುವ ಮುಖ್ಯ ಕೀಟಗಳಂದರೆ ಹೇನುಗಳು. ಈ ಹೇನುಗಳು ತಿಳಿ ಹಳದಿ ಹಸಿರು ಬಣ್ಣದಿಂದ ಕೂಡಿರುತ್ತವೆ. ಇವುಗಳು ಎಲೆಯ ಕೆಳಭಾಗದಲ್ಲಿ ರಸವನ್ನು ಹೀರುತ್ತವೆ. ಹಾಗಾಗಿ ಎಲೆಗಳು ಸುಕ್ಕು ಕಟ್ಟಿಕೊಳ್ಳುತ್ತವೆ. ಹಾಗಾಗಿ ಇಳುವರಿ ಕೂಡ ಕಡಿಮೆ ಆಗುತ್ತದೆ. ಮತ್ತು ಈ ಎಲೆಗಳ ಮೇಲೆ ಜೇನಿನಂಥ ರಸ ಇರುತ್ತದೆ ಮತ್ತು ಅದರ ಸುತ್ತ ಹಿರುವುಗಳು ಕೂಡ ಮುತ್ತುಕೊಂಡಿರುತ್ತವೆ. ಹಾಗಾಗಿ ಬೆಳವಣಿಗೆ ಕುಂಠಿತ ಆಗಿ ಇಳುವರಿ ಕಡಿಮೆ ಆಗುತ್ತದೆ. ಈ ಒಂದು ಹೇನುಗಳ ಹತೋಟಿಗೆ ಸಸಿ ಮಡಿಗಳಲ್ಲಿ 0.5 ಮಿಲಿಲೀಟರ್ ಫಾಸ್ಫೋಮಿಡಾನ್ ಅನ್ನು 1 ಲೀಟರ್ ನೀರಿಗೆ ಸೇರಿಸಿ ಸಿಂಪರಣೆ ಮಾಡತಕ್ಕಂಥದ್ದು. ಅದೇ ರೀತಿ ನಾಟಿ ಮಾಡಿದ 15 ದಿನಗಳಿಗೊಮ್ಮೆ 1.7 ಮಿಲಿಲೀಟರ್ ಆಕ್ಸಿಡೆಮೆಟಾನ್ ಮೀಥೈಲ್ ಎಂಬ ರಾಸಾಯನಿಕವನ್ನು 1 ಲೀಟರ್ ನೀರಿಗೆ ಸೇರಿಸಿ ಗಿಡಗಳಿಗೆ ಸಿಂಪಡಣೆ ಮಾಡತಕ್ಕಂಥದ್ದು ಒಳ್ಳೆಯದು. ಇದು ಮುಖ್ಯವಾಗಿ ಏನಿನ ಬಗ್ಗೆ ಬರ್ತಕ್ಕಂಥದ್ದು. ಇನ್ನು ಎಲೆ ಸುರುಳಿ ಪೂಚಿ ಅಂತ ಈ ಒಂದು ಕೀಟ ಕೂಡ ಈ ಒಂದು ಬೆಳೆಯನ್ನ ಬಾಧಿಸುತ್ತದೆ. ಈ ಕೀಟದ ಮರಿ ಹುಳಗಳು ಎಲೆಗಳ ಒಳಪದರಗಳನ್ನ ಕೆರೆದು ಹಸಿರನ್ನು ತಿನ್ನುತ್ತವೆ. ಹಾಗಾಗಿ ಈ ಎಲೆಗಳು ಬಿಳಿ ಬಣ್ಣಕ್ಕೆ ತಿರುಕೊಳ್ತವೆ ಮತ್ತು ಪತ್ರಾಹಾರತೆ ಕಡಿಮೆ ಆಗಿ ಇಳುವರಿ ಕಡಿಮೆ ಆಗುತ್ತದೆ. ಮತ್ತು ಈ ಹುಳಗಳು ರೇಷ್ಮೆ ದಾರದ ರೀತಿಯಲ್ಲಿ ಗೂಡು ಕಟ್ಟಿಕೊಂಡು ನೇತಾಡ್ತಿರ್ತವೆ. ಇದರ ಹತೋಟಿ ಹೇಗೆ ಮಾಡಬಹುದು? ಇದರ ಹತೋಟಿಯನ್ನ ಸಾಮಾನ್ಯವಾಗಿ 1.7 ಮಿಲಿಲೀಟರ್ ಆಕ್ಸಿಡೆಮೆಟಾನ್ ಅನ್ನು 1 ಲೀಟರ್ ನೀರಿಗೆ ಮಿಶ್ರಣ ಮಾಡಿ ಬೆಳಗ್ಗೆ ಸಿಂಪಡಣೆ ಮಾಡತಕ್ಕಂಥದ್ದು. ಮತ್ತು ಇದೇ ದ್ರಾವಣವನ್ನು ಮತ್ತೆ 15 ದಿನಗಳಿಗೊಮ್ಮೆ ಪುನರಾವರ್ತನೆ ಮಾಡೋದರಿಂದ ಈ ಕೀಟವನ್ನು ಸಂಪೂರ್ಣವಾಗಿ ಹತೋಟಿಯಲ್ಲಿ ಇಡಬಹುದಾಗಿದೆ. ಇದು ಎಲೆಯ ಸುರುಳಿ ಪೂಚಿ ಬಗ್ಗೆ. ಹೌದು. ಇನ್ಯಾವ ಕೀಟ ಇದೆ? ಇನ್ನು ಅತಿ ಮುಖ್ಯವಾಗಿ ಕೀಟ ಅನ್ನೋದಾದರೆ ಡೈಮಂಡ್ ಬ್ಲಾಕ್ ಮಾತ್ ಅಂತೀವಿ. ಇದು ಕ್ಯಾಬೇಜ್ಗೆ ಹೇಳಿ ಮಾಡಿಸ್ತಕ್ಕಂಥ ಕೀಟನ ಅಂದರೆ ಅಷ್ಟು ಹಾನಿಕರ ಮಾಡ್ತಕ್ಕಂಥದ್ದು, ರೈತರ ತಲೆ ಕೆಡಿಸ್ತಿರ್ತಕ್ಕಂಥ ಹುಳ ಅಂತಂದರೆ ಇದೇನೆ ಡೈಮಂಡ್ ಬ್ಲಾಕ್ ಮಾತ್ ಅಂತ ಕರಿತೇವೆ. ಈ ಒಂದು ಡೈಮಂಡ್ ಬ್ಲಾಕ್ ಮಾತ್ ಬೆನ್ನಿನ ಮೇಲೆ ವಜ್ರಾಕಾರದ ಹಳದಿ ಬಣ್ಣದ ಮಚ್ಚೆಗಳಿರ್ತವೆ. ಈ ಹುಳ ಎಲೆಗಳ ತಳಭಾಗದಲ್ಲಿ ಹಸಿರನ್ನು ಕೆರೆದು ತಿಂತದೆ. ಹಾಗಾಗಿ ಗಡ್ಡೆಗಳ ಬೆಳವಣಿಗೆ ಆಗೋದಿಲ್ಲ, ಮಾರುಕಟ್ಟೆ ಬೆಲೆಯನ್ನು ಕಡಿಮೆ ಮಾಡ್ತವೆ, ಇಳುವರಿ ಕೂಡ ಕಡಿಮೆ ಆಗ್ತವೆ. ಈ ಒಂದು ಕೀಟವನ್ನು ಹತೋಟಿ ಮಾಡುವುದು ಬಹಳ ಮುಖ್ಯ. ಹತೋಟಿ ಅನ್ನೋದಾದರೆ 25 ಸಾಲುಗಳ ಎಲೆಕೋಸು, ಅದರ ಮಧ್ಯೆ 2 ಸಾಲುಗಳು ಈ ಸಾಸಿವೆ ಗಿಡಗಳನ್ನು ಬೆಳೆಸೋದ್ರಿಂದ ಈ ಒಂದು ಕೀಟವನ್ನು ಹತೋಟಿಯಲ್ಲಿ ಹೊಡೆಯಬಹುದು. ಈ ಸಾಸಿವೆ 2 ಸಾಲುಗಳಂತ ಹೇಳಿದೆ. ಮೊದಲನೇ ಒಂದು ಸಾಲು ಎಲೆಕೋಸು ನಾಟಿ ಮಾಡುವುದಕ್ಕಿಂತ 15 ದಿವಸಗಳ ಮುಂಚೆ, ಮತ್ತು ಎರಡನೇ ಸಾಲು ನಾಟಿ ಮಾಡಿದ 25 ದಿನಗಳ ನಂತರ ನಾಟಿ ಮಾಡುವುದರಿಂದ ಈ ಒಂದು ಗಡ್ಡೆ ಮೇಲೆ ಹೋಗ್ತಕ್ಕಂತ ಕೀಟ ಈ ಸಾಸಿವೆ ಗಿಡದಲ್ಲಿ ಕೂತು ಆ ಒಂದು ಗಿಡವನ್ನು ತಿಂತವೆ ಹೊರತು ಈ ಗಡ್ಡೆಗಳನ್ನು ತಿನ್ನೋದಕ್ಕೆ ಬರುವುದಿಲ್ಲ, ಎಲೆಕೋಸು ಹೋಗಲ್ಲ. ಅದೇ ಸಂದರ್ಭದಲ್ಲಿ ಇನ್ನೊಂದು ನಿಯಂತ್ರಣ ಅಂದ್ರೆ 4% ಬೇವಿನ ಎಣ್ಣೆ ಅನ್ನು 1 ಲೀಟರ್ ನೀರಿನಲ್ಲಿ ಸಿಂಪಡಣೆ ಮಾಡಿಕೊಂಡು 15 ದಿನಗಳಿಗೊಮ್ಮೆ ಎಲೆಕೋಸಿಗೆ ಸಿಂಪಡಣೆ ಮಾಡ್ತಾ ಬಂದರೆ ಈ ಒಂದು ಕೀಟದ ಹತೋಟಿಯನ್ನು ನಿಯಂತ್ರಣ ಮಾಡಬಹುದು. ಅದು ಆಗಲಿಲ್ಲ ಅಂದರೆ ಕೊನೆಯ ಪಕ್ಷದಲ್ಲಿ ರಾಸಾಯನಿಕವಾಗಿ ಈ ಚಟ್ಟೆ ಹಾವಳಿ ಹೆಚ್ಚಾದಲ್ಲಿ ಡೈಕ್ಲೋರೋವಾಸ್ ಅಂತ ಒಂದು ರಾಸಾಯನಿಕ ಬರುತ್ತದೆ. 1 ml ಡೈಕ್ಲೋರೋವಾಸ್ ಅನ್ನು 1 ಲೀಟರ್ ನೀರಿನಲ್ಲಿ ಕರಗಿಸಿ ಬೆಳೆಗೆ ಸಿಂಪಡಣೆ ಮಾಡುವುದರಿಂದ ಸಂಪೂರ್ಣವಾಗಿ ಈ ಕೀಟವನ್ನು ಹತೋಟಿ ಮಾಡಬಹುದು. ಇನ್ನೊಂದು ಹುಳ ಅನ್ನೋದಾದ್ರೆ ಕೋಸುಗಡ್ಡೆ ಕೊರೆಯುವ ಹುಳ. ಹುಳದ ಮರಿಗಳು ಗಡ್ಡೆಯನ್ನ ಸಣ್ಣ ಸಣ್ಣದಾಗಿ ಕೊರೆಯುತ್ತವೆ. ಅದೇ ರೀತಿ ಗಡ್ಡೆ ಬೆಳೆದಂತೆ ಹುಳಗಳು ಒಳಸೇರಿ ಸಂಪೂರ್ಣವಾಗಿ ಕೊರೆದು ತಿಂತವೆ. ಹಾಗಾಗಿ ಗಡ್ಡೆ ಬೆಳವಣಿಗೆ ಆಗೋದಿಲ್ಲ, ಇಳುವರಿಯಲ್ಲಿ ಕಡಿಮೆ ಆಗುತ್ತದೆ. ಈ ಒಂದು ಕೀಟದ ಹತೋಟಿಗೆ ಮೆಲಾಥಿಯನ್ 2 ಮಿಲಿಲೀಟರ್ ಅನ್ನು 1 ಲೀಟರ್ ನೀರಿನಲ್ಲಿ ಬೆರೆಸಿ ಬೆಳೆಗೆ ಸಿಂಪಡಣೆ ಮಾಡೋದು ನಾವು ಹತೋಟಿ ಮಾಡಬಹುದಾಗಿದೆ. ಇನ್ನು ಮುಖ್ಯವಾದ ರೋಗಗಳು ಯಾವ್ಯಾವು ಅಂತೀರಿ? ಇದರಲ್ಲಿ ಮುಖ್ಯವಾಗಿ ಬರ್ತಕ್ಕಂತ ರೋಗಗಳಂದ್ರೆ ಕಪ್ಪು ಕೊಳೆ ರೋಗ ಅಥವಾ ದಂಡಾಣು ಕಪ್ಪು ಕೊಳೆ ರೋಗ ಅಂತ ನಾವು ಹೇಳ್ತೀವಿ. ಯಾಕಂದ್ರೆ ಇದು ದಂಡಾಣು ಅಥವಾ ಮಣ್ಣಿನಿಂದ ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂತ ರೋಗ. ಈ ರೋಗವು ಹೆಚ್ಚಾಗಿ ಮಳೆಗಾಲದಲ್ಲಿ ಕಂಡು ಬರ್ತದೆ. ಮೊದಲಿಗೆ ಎಲೆಗಳ ಹಂಚಿನಲ್ಲಿ ವಿ ಆಕಾರದ ಕಂದು ಬಣ್ಣದ ಚುಕ್ಕೆಗಳನ್ನು ಕಾಣಬಹುದು. ತದನಂತರ ಈ ಭಾಗ ಒಣಗದಂತ ಕಪ್ಪು ಬಣ್ಣಕ್ಕೆ ತಿರುಗುತ್ತದೆ ಮತ್ತು ಇಳುವರಿ ಕೂಡ ಕಡಿಮೆ ಆಗ್ತಾ ಹೋಗ್ತದೆ. ಇದರ ಹತೋಟಿಗೆ 0.5 ಗ್ರಾಂ ಸ್ಟ್ರೆಪ್ಟೋಸ್ ಮೈಸಿನ್ ಸಲ್ಫೇಟ್ ಅಥವಾ 3 ಗ್ರಾಂ ಕಾಪರ್ ಆಕ್ಸಿಕ್ಲೋರೈಡ್ ಅನ್ನ 1 ಲೀಟರ್ ನೀರಿನಲ್ಲಿ ಬೆರೆಸಿ ಗಿಡಗಳಿಗೆ ಸಿಂಪಡಣೆ ಮಾಡತಕ್ಕಂಥದ್ದು. ಅದೇ ರೀತಿ ನಾವು ಈ ಕೋಸು ಜಾತಿಗೆ ಸೇರಿದ ಗಿಡಗಳನ್ನು ಪದೇ ಪದೇ ನಾವು ಬೆಳೆಸೋದ್ರಿಂದ ಈ ಒಂದು ರೋಗದ ಉಲ್ಬಣ ಜಾಸ್ತಿ ಆಗುತ್ತದೆ. ಹಾಗಾಗಿ ಇತರ ಬೆಳೆಗಳನ್ನ ಬೆಳೆ ಪರಿವರ್ತನೆ ಆಗಿ ಬೆಳೆಸುವುದು ಒಳ್ಳೆಯದು. ಇದು ಮುಖ್ಯವಾಗಿ ದಂಡಾಣು ಕಪ್ಪು ಕೊಳೆ ರೋಗ. ಇನ್ನು ಎರಡನೇ ರೋಗ ಅನ್ನೋದ್ರೆ ಎಲೆ ಚುಕ್ಕೆ ರೋಗ. ಈ ರೋಗವು ಕೂಡ ಬೀಜದಿಂದ ಹರತಕ್ಕಂತ ರೋಗ. ಈ ರೋಗದ ಲಕ್ಷಣಗಳೇನೆಂದರೆ ಎಲೆಗಳ ಮೇಲೆ ಅಕ್ಕಿಯ ಚುಕ್ಕೆಗಳಂತೆ ಮಚ್ಚೆಗಳು ಕಾಣಿಕೊಳ್ಳುತ್ತವೆ. ಈ ರೀತಿ ಮಚ್ಚೆಗಳು ಕಾಣಿಕೊಳ್ಳೋದ್ರಿಂದ ಪತ್ರಾಹಾರತೆ ಕಡಿಮೆ ಆಗೋದು ಒಂದು, ಅದರ ಜೊತೆಗೆ ಮಾರ್ಕೆಟ್ ಬೆಲೆಯನ್ನ ಕುಂದಿಸ್ತವೆ, ಕಡಿಮೆ ಮಾಡ್ತವೆ ಹಾಗಾಗಿ ಈ ಒಂದು ಕೀಟವನ್ನ 2 ಗ್ರಾಂ ಮ್ಯಾಂಕೋಜಬ್ ಅಥವಾ 2 ಗ್ರಾಂ ಜೇನೆಬನ್ನು 1 ಲೀಟರ್ ನೀರಿನಲ್ಲಿ ಕರಗಿಸಿ ಸಿಂಪರಣೆ ಮಾಡೋದ್ರಿಂದ ರೋಗವನ್ನ ನಿಯಂತ್ರಣ ಇಡಬಹುದು. ಅಂದ್ರೆ ಎಲೆಚುಕ್ಕೆ ರೋಗ, ಎಲೆಚುಕ್ಕೆ ರೋಗ. ಮತ್ತೆ ಇನ್ನೊಂದು ರೋಗ ಅನ್ನೋದಾದ್ರೆ ಸಸಿಕೊಳೆ ರೋಗ, ಮಡಿನಲ್ಲಿ ಬರತಕ್ಕಂತ ರೋಗ ಅಥವಾ ಒಂದು ನಾಟಿ ಮಾಡಿದ ಒಂದು ವಾರದಲ್ಲಿ ಬರತಕ್ಕಂತ ರೋಗ. ಇದು ವಾತಾವರಣದಲ್ಲಿ ಹೆಚ್ಚಿನ ತೇವಾಂಶ, ಮಣ್ಣಿನಲ್ಲಿ ಸಾಕಷ್ಟು ತೇವಾಂಶ ಇದ್ದಲ್ಲಿ ಈ ರೋಗದ ತೀವ್ರತೆ ಹೆಚ್ಚು. ಈ ಸಸಿಗಳ ಬುಡಭಾಗ ಕಪ್ಪು ಬಣ್ಣಕ್ಕೆ ತಿರುಗಿ ಸಸಿಗಳು ಬಿದ್ದು ಹೋಗ್ತವೆ. ಹಾಗಾಗಿ ರೋಗ ಹತೋಟಿ ಮಾಡಬೇಕಾದ್ರೆ ನೀರನ್ನು ಮಿತವಾಗಿ ಬಳಸ್ತಕ್ಕಂಥದ್ದು, ವಾತಾವರಣದಲ್ಲಿ ತೇವಾಂಶ ಕಡಿಮೆ ಇರಬೇಕು, ಅದೇ ರೀತಿ ನೀರು ಬಸಿದು ಹೋಗತಕ್ಕಂಥ ವ್ಯವಸ್ಥೆಯನ್ನು ಮಾಡಬೇಕಾಗುತ್ತದೆ. ಮತ್ತೆ ಸಾಮಾನ್ಯ ಪದ್ಧತಿಯಲ್ಲಿ ಸಸಿ ಮಡಿಗಳನ್ನು ಬಳಸಿದಾಗ ಈ ರೋಗ ತೀವ್ರತೆ ಜಾಸ್ತಿ. ಹಾಗಾಗಿ ರೈತ ಬಾಂಧವರಿಗೆ ನಾನು ಹೇಳೋಕೆ ಇಷ್ಟಪಡೋದಂದ್ರೆ ಈ ಪ್ರೋಟ್ರೇಸ್ ಅನ್ನ ಬಳಸಿ, ಪ್ರೋಟ್ರೇಸ್ ಅಲ್ಲಿ ಕೋಕೋಪೀಟ್ ಅಂತ ಸಿಗುತ್ತದೆ, ಆ ಒಂದು ಮಾಧ್ಯಮವನ್ನು ಬಳಸಿ ಸಸಿಗಳನ್ನ ಬೆಳೆಸಿದ ಅದರ ಉತ್ತಮ ಗುಣಮಟ್ಟದ ಸಸಿಗಳನ್ನು ಪಡೆಯುವುದರ ಜೊತೆಗೆ ಈ ರೋಗನು ಕೂಡ ನಾವು ನಿಯಂತ್ರಣ ಮಾಡಬಹುದು. ಇನ್ನು ಈ ಎಲೆಕೋಸ್ನಲ್ಲಿ ಈ ಶಾರೀರಿಕ ಅವ್ಯವಸ್ಥೆಗಳು ಅಂತ ನಾವು ಕೇಳ್ತಾ ಇರ್ತೀವಿ, ಇದ್ರ ಬಗ್ಗೆ ಸ್ವಲ್ಪ ಹೇಳಿ. ಇಲ್ಲಿ ಶಾರೀರಿಕ ಅವ್ಯವಸ್ಥೆ ಅಂದ್ರೆ ಫಿಸಿಯಾಲಜಿಕಲ್ ಡಿಸಾರ್ಡರ್ ಅಂತ ನಾವು ಇಂಗ್ಲಿಷ್ ನಲ್ಲಿ ಕರಿತೇವೆ. ಅಕಾಲದಲ್ಲಿ ಹೂ ಬಿಡುವಿಕೆ ಅಂದ್ರೆ ಬೋಲ್ಟಿಂಗ್ ಅಂತಾನು ಕರಿತೀನಿ. ಈ ಬೋಲ್ಟಿಂಗ್ ಅಂದ್ರೆ ಏನಪ್ಪ ಅಂದ್ರೆ ಗಡ್ಡೆ ಕಟ್ಟುವ ಮೊದಲು ಗಿಡಗಳು ಹೂ ಬಿಟ್ಟು ಬೀಜ ಬಿಡ್ತವೆ. ಓಹೋ, ಗಡ್ಡೆ ಕಟ್ಟೋದಿಲ್ಲ, ಹೂ ಬಿಟ್ಟು ಮತ್ತೆ ಬೀಜ ಆಗ್ತದೆ, ಹಂಗಾಗಿ ನಮ್ಗೆ ಗಡ್ಡೆ ಬರೋದಿಲ್ಲ. ಇದು ಯಾಕೆ ಹಿಂಗಾಗುತ್ತಂದ್ರೆ ಮತ್ತೆ ಗಡ್ಡೆಗಳು ಟೊಳ್ಳಾಗಿರುತ್ತವೆ. ಈ ಒಂದು ಸಮಸ್ಯೆಯನ್ನ ಅಲ್ಪಾವಧಿ ತಳಿಗಳಲ್ಲಿ ನಾವು ಕಾಣಬಹುದಾಗಿದೆ. ಇದಕ್ಕೆ ಕಾರಣ ಏನಪ್ಪ ಅಂದ್ರೆ ಅಕಾಲದಲ್ಲಿ ಸಸಿಗಳನ್ನ ನಾಟಿ ಮಾಡ್ತಕ್ಕಂಥದ್ದು ಸರಿಯಾದ ಸಮಯಕ್ಕೆ ನಾವು ನಾಟಿ ಮಾಡ್ತಾ ಇಲ್ಲ, ಹಾಗಾಗಿ ಆಗು ಬರ್ತದೆ. ಉಷ್ಣತೆಯಲ್ಲಿ ದಿಢೀರ್ ಉಷ್ಣತೆ ಬದಲಾವಣೆ ಆಗೋದು, 10 ಡಿಗ್ರಿ ಇರ್ತದೆ, 15 ಡಿಗ್ರಿ 25 ಡಿಗ್ರಿ ಸಡನ್ ಚೇಂಜ್ ಆಗುತ್ತ ನಾವು ಹೇಳ್ತೀವಿ. ಮತ್ತೆ ಸಸಿ ಮಡಿಗಳಲ್ಲಿ ಪೈರಿನ ಮೇಲಾಗುವ ಪರಿಣಾಮಗಳು, ನೀರಿನಲ್ಲಿ ಕೊಡ್ತಕ್ಕಂಥದ್ದು ಉಷ್ಣಾಂಶ ಹೆಚ್ಚಾಗತಕ್ಕಂಥದ್ದು ಅದರಿಂದ ಆಗುತ್ತದೆ. ಮತ್ತು ಅಸಮರ್ಪಕ ಪೋಷಕಾಂಶಗಳ ಅಥವಾ ಸಸ್ಯ ಸಂರಕ್ಷಣೆ ಮಾಡದೇ ಇರತಕ್ಕಂಥದ್ದು, ಹಾಗೆಯೇ ಸರಿಯಾದ ಗೊಬ್ಬರ ಬಳಕೆ ಮಾಡದೇ ಇರತಕ್ಕಂಥದ್ದು ಮತ್ತು ಆನುವಂಶಿಕತೆ ಕೂಡ ಈ ಒಂದು ಸಮಸ್ಯೆಗೆ ಕಾರಣ ಅಂತ ನಾವು ಹೇಳಬಹುದು. ನಿಯಂತ್ರಣ ಹೇಗೆ ಮಾಡ್ಕೋಬೇಕಾಗುತ್ತೆ? ಇದನ್ನ ನಿಯಂತ್ರಣ ಮಾಡೋದಂದ್ರೆ ಸೂಕ್ತ ಕಾಲದಲ್ಲಿ ಸರಿಯಾದ ಪ್ರಮಾಣದಲ್ಲಿ ಪೋಷಕಾಂಶಗಳನ್ನು ಬೆಳೆಗೆ ಕೊಡತಕ್ಕಂಥದ್ದು ಮತ್ತು ಸೂಕ್ತ ಕಾಲದಲ್ಲಿ ಗಿಡಗಳನ್ನ ಸಸಿಗಳನ್ನು ನಾಟಿ ಮಾಡತಕ್ಕಂಥದ್ದು ಮತ್ತು ಹೊಟ್ಲು ಪಾತ್ರೆಗಳಿಗೆ ಸೂಕ್ತ ರೀತಿಯಲ್ಲಿ ಪೋಷಕಾಂಶಗಳನ್ನು ಕೊಡತಕ್ಕಂಥದ್ದು, ಸಮರ್ಪಕ ಸಸ್ಯ ಸಂರಕ್ಷಣೆಗಳನ್ನು ಮಾಡುವುದರಿಂದ ಈ ಒಂದು ಸಮಸ್ಯೆಯನ್ನು ಬಗೆಹರಿಸಬಹುದಾಗಿದೆ. ಇನ್ನು ಈ ಒಂದು ಎಲೆಕೋಸ್ನಲ್ಲಿ ನಾವು ಕೊಯ್ಲನ್ನು ಯಾವ ಮಾಡ್ಕೋಬೇಕಾಗುತ್ತೆ, ಇಳುವರಿ ಎಷ್ಟು ಪಡಿಬಹುದು ಅಂತೀರಿ? ನೋಡಿ, ನಾಟಿ ಮಾಡಿದ ಇದು ತಳಿಗಳಿಗೆ ಅನುಸಾರವಾಗಿ, ಅಲ್ಪಾವಧಿ ಮಧ್ಯಮಾವಧಿ ತಳಿಗಳಿಗೆ ಅನುಸಾರವಾಗಿ ಸುಮಾರು 60-70 ದಿನಗಳಲ್ಲಿ ಕೊಯ್ಲು ಪ್ರಾರಂಭವಾಗ್ತದೆ. ಗಡ್ಡೆಗಳು ಪೂರ್ಣವಾಗಿ ಬೆಳೆದು ಗಡ್ಡೆಗಳು ಗಟ್ಟಿಯಾಗಿದ್ದಾಗ ನಾವು ಅವುಗಳನ್ನು ಕೊಯ್ಲು ಮಾಡಬೇಕಾಗುತ್ತದೆ. ಒಂದೇ ಬಾರಿಗೆ ಕೊಯ್ಲು ಮಾಡಲು ಸಾಧ್ಯವಾಗಲ್ಲ, 2-3 ಬಾರಿ ಈ ಗಡ್ಡೆಗಳನ್ನು ಬಲಿತಂಗಲ್ಲ ಕೊಯ್ಲು ಮಾಡಬೇಕಾಗುತ್ತದೆ. ಇಳುವರಿ ಒಂದು ಹೆಕ್ಟೇರ್ ಪ್ರದೇಶಕ್ಕೆ ನಾವು ಹೇಳೋದಾದರೆ ಇದು ಸಾಕಷ್ಟು ವಿಷಯಗಳ ಮೇಲೆ ಅವಲಂಬಿತವಾಗಿರ್ತದೆ. ತಳಿಗಳ ಮೇಲೆ, ವ್ಯವಸಾಯದ ಮೇಲೆ, ಮಣ್ಣಿನಲ್ಲಿ ಇರತಕ್ಕಂಥ ಪೋಷಕಾಂಶಗಳು ಮತ್ತು ಅವಗುಣವನ್ನು ಅನುಸರಿಸಿ ಇಳುವರಿಯನ್ನು ಪಡ್ಕೋಬಹುದಾಗುತ್ತೆ. ಇನ್ನು ಅಲ್ಪಾವಧಿ ತಳಿಗಳಲ್ಲಿ ಸುಮಾರು 1 ಹೆಕ್ಟೇರ್ ಪ್ರದೇಶಕ್ಕೆ 20-25 ಟನ್ನಷ್ಟು ಇಳುವರಿಯನ್ನು ಪಡ್ಕೋಬಹುದಾಗಿದೆ. ಮಧ್ಯಮಾವಧಿ ಮತ್ತು ದೀರ್ಘಾವಧಿ ತಳಿಗಳಲ್ಲಿ ಸುಮಾರು 30-35 ಟನ್ನಷ್ಟು ನಾವು ಇಳುವರಿಯನ್ನು ಪಡ್ಕೋಬಹುದಾಗಿದೆ. ಇನ್ನು ಸಂಕರ್ಣ ತಳಿಗಳು ಅಥವಾ ಶಕ್ತಿಮಂತನೆಗಳಂತ ನಾವು ಕರಿತೀವಿ, ಅವುಗಳಿಂದ ಸುಮಾರು 50-60 ಟನ್ನಷ್ಟು ನಾವು ಇಳುವರಿಯನ್ನು 1 ಹೆಕ್ಟೇರ್ ಪ್ರದೇಶಕ್ಕೆ ಪಡ್ಕೋಬಹುದಾಗಿದೆ. ಇನ್ನು ರೈತ ಬಾಂಧವರೇ, ಎಲೆಕೋಸು ಬೇಸಾಯದ ಬಗ್ಗೆ ತಮಗೆ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಎಂ ಅಂಜನಪ್ಪ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ, 9845544705. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 9845544745. ತುಂಬ ಸಂತೋಷ ಡಾಕ್ಟರ್ ಅಂಜನಪ್ಪ ಅವರೇ. ತಾವಿದುವರೆಗೂ ಈ ಎಲೆಕೋಸಿನ ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಮಾವಿನ ಬೆಳೆಗಾರರು ಗಮನಿಸಬೇಕು, ಈಗ ಮಾವಿಗೆ ಈ ಮ್ಯಾಂಗೋ ಸ್ಪೆಷಲ್ ಲಘು ಪೋಷಕಾಂಶ ಮಿಶ್ರಣವನ್ನು ಸಿಂಪರಣೆ ಮಾಡೋದಕ್ಕೆ ಸಕಾಲ. ಮುಖ್ಯವಾಗಿ ಈ ಮ್ಯಾಂಗೋ ಸ್ಪೆಷಲ್ಲು ವಿವಿಧ ಲಘು ಪೋಷಕಾಂಶಗಳನ್ನು ಒಳಗೊಂಡಿರುತ್ತೆ. ಪ್ರತಿ ಲೀಟರ್ ನೀರಿಗೆ 5 ಗ್ರಾಂನಷ್ಟು ಈ ಮ್ಯಾಂಗೋ ಸ್ಪೆಷಲನ್ನು ಬೆರೆಸಿ ಸಿಂಪರಣೆಯನ್ನು ಮಾಡಬೇಕಾಗತ್ತೆ. ಮುಖ್ಯವಾಗಿ ಎಲೆಗಳಿಗೆ ಅದು ಚೆನ್ನಾಗಿ ಸಿಂಪರಣೆ ಆಗೋ ರೀತಿಯಲ್ಲಿ ನಾವು ಸಿಂಪರಣೆ ಮಾಡಬೇಕು. ಇದರ ಜೊತೆಗೆ ಪೊಟಾಷಿಯಂ ನೈಟ್ರೇಟು ಇದನ್ನು ಪ್ರತಿ ಲೀಟರ್ ನೀರಿಗೆ 20 ಗ್ರಾಂನಂತೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕಾಗತ್ತೆ. ಎಲ್ಲ ಮಾವಿನ ಗಿಡಗಳು ಒಂದೇ ಸಮನೆ ಹೂ ಬಿಡೋದಕ್ಕೆ ಇದರಿಂದ ಸಾಧ್ಯವಾಗುತ್ತೆ. ಅಲ್ಲದೆ ಮಾವಿನಲ್ಲಿ ಒಂದು ವಿರೂಪತೆ ಉಂಟಾಗುತ್ತೆ, ಅದರ ಒಂದು ಸಮಸ್ಯೆ ಕೂಡ ಇದರಿಂದ ಕಡಿಮೆ ಆಗುತ್ತೆ. ಕೆಲವೊಂದು ತಳಿಗಳಲ್ಲಿ ಈ ಸ್ಪಾಂಜಿ ಅಂಗಾಂಶ ಅಂತ ಒಂದು ಸಸ್ಯ ಶರೀರ ಕ್ರಿಯಾ ಸಮಸ್ಯೆ ಇದೆ ಈ ಸ್ಪಾಂಜಿ ಅಂಗಾಂಶದ್ದು, ಅದರ ಒಂದು ಸಮಸ್ಯೆ ಕೂಡ ಈ ಮ್ಯಾಂಗೋ ವಿಶೇಷ ಮತ್ತು ಪೊಟ್ಯಾಷಿಯಂ ನೈಟ್ರೇಟನ್ನು ನಾವು ಸಿಂಪರಣೆ ಮಾಡೋದ್ರಿಂದ ಕಡಿಮೆ ಮಾಡ್ಕೋಬಹುದು. ಮತ್ತು ಹಣ್ಣಿನ ಗುಣಮಟ್ಟ ಕೂಡ ಈ ಸಿಂಪರಣೆಯಿಂದ ಉತ್ತಮವಾಗುತ್ತೆ. ಇನ್ನು ಮುಖ್ಯವಾಗಿ ನವೆಂಬರ್ ತಿಂಗಳಿನಲ್ಲಿ ಯಾವುದೇ ಕಾರಣಕ್ಕೂ ಈ ಮಾವಿನ ಗಿಡಗಳಿಗೆ ನೀರನ್ನು ಹಾಯಿಸಬಾರ್ದು. ನೀರು ಹಾಯಿಸೋದ್ರಿಂದ ಹೂ ಬಿಡುವಂಥ ಸಮಯ ಮುಂದಕ್ಕೆ ಹೋಗ್ಬೋದು. ಜೊತೆಗೆ ಈ ನವೆಂಬರ್ ತಿಂಗಳಿನಲ್ಲಿ ಎಳೆ ಚಿಗುರು ಬರುವಂಥ ಸಮಯದಲ್ಲಿ ಈ ಚಿಗುರು ಎಲೆ ಬಾಧಿಸುವಂಥ ಗೂಡು ಮಾರುಹುಳು, ಗೊಂಡೆ ಹುಳು, ಎಲೆ ತಿನ್ನುವಂಥ ಕೀಟಗಳು, ರೆಂಬೆ ಕುಡಿಕೊರಕ ಮುಂತಾದಂಥ ಕೀಟಗಳು ಕಂಡುಬರ್ತವೆ. ಇವುಗಳ ನಿಯಂತ್ರಣಕ್ಕಾಗಿ ನಾವು ಪ್ರತಿ ಲೀಟರ್ ನೀರಿಗೆ 2 ಮಿಲಿಲೀಟರ್ನಷ್ಟು ಕ್ವಿನಾಲ್ಫಾಸ್ 25 EC ಜೊತೆಗೆ 3 ಮಿಲಿಲೀಟರ್ನಷ್ಟು ನೀರಿನಲ್ಲಿ ಕರಗುವಂಥ ಗಂಧಕವನ್ನು, ಹಾಗೆಯೇ 0.25 ಮಿಲಿಲೀಟರ್ನಷ್ಟು ಸ್ಟಿಕ್ಕರ್ ಜೊತೆಗೆ ಅದು ಚೆನ್ನಾಗಿ ಹರಡೋದಕ್ಕೆ ಮತ್ತು ಅಂಟ್ಕೊಳ್ಳೋದಕ್ಕೆ ಅನುಕೂಲವಾಗುವಂತಹ ಒಂದು ವಸ್ತುವನ್ನು ಅಥವಾ ಅಂಟನ್ನು ಬೆರೆಸಿ ಸಿಂಪರಣೆ ಮಾಡಬೇಕಾಗತ್ತೆ. ಒಂದು ವೇಳೆ ಸತತವಾಗಿ 1 ವಾರದವರೆಗೆ ಇಬ್ಬನಿ ಬಿದ್ದರೆ ರೋಗ ಬರೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ಆದ್ದರಿಂದ ನಾವು ಮುಂಜಾಗ್ರತೆಯನ್ನು ವಹಿಸೋದು ಬಹಳ ಮುಖ್ಯ. ಇನ್ನು ಈ ಮಾವಿನ ತೋಟಗಳಲ್ಲಿ ಹೊಗೆ ಹಾಕೋದು ಕೂಡ ಅಷ್ಟೇ ಮುಖ್ಯ. ನವೆಂಬರ್ ತಿಂಗಳಿನಲ್ಲಿ ಈ 4 ಮಾವಿನ ಮರಗಳ ಮಧ್ಯದಲ್ಲಿ ತೋಟದಲ್ಲಿ ಎಲ್ಲ ಗಿಡಗಳಿಗೂ ಕೂಡ ಹೊಗೆ ಹಾಕೋದ್ರಿಂದ ಒಂದೇ ಸಮನಾಗಿ ಹೂ ಬಿಡೋದಕ್ಕೆ ಅನುಕೂಲವಾಗುತ್ತೆ. ಮುಖ್ಯವಾಗಿ ಬೆಳಗ್ಗೆ ಹೊತ್ತು ಮತ್ತು ಸಂಜೆ ಹೊತ್ತಿನಲ್ಲಿ 6 ಗಂಟೆಗೆ ನಾವು ಸತತವಾಗಿ 2 ವಾರದವರೆಗೆ ಈ ಹೊಗೆಯನ್ನು ಹಾಕಬೇಕಾಗತ್ತೆ. ಹೊಗೆನಲ್ಲಿ ಸಣ್ಣ ಪ್ರಮಾಣದ ಇಥಿಲಿನ್ ಅಂಶ ಇರೋದ್ರಿಂದ ಇದು ಮಾವಿನ ಗಿಡಗಳು ಮರಗಳು ಹೂ ಬಿಡೋದಕ್ಕೆ ಒಂದು ರೀತಿ ಪ್ರಚೋದನೆಯನ್ನು ನೀಡಿದಂತಾಗತ್ತೆ. ಇದರಿಂದ ಎಲ್ಲ ಗಿಡಗಳು ಒಂದೇ ಸಾರಿ ಹೂ ಬಿಡೋದಕ್ಕೆ ಅನುಕೂಲವಾಗುತ್ತೆ. ಜೊತೆಗೆ ನಾವು ತೋಟದಲ್ಲಿ ಸ್ವಚ್ಛತೆ ಕಾಪಾಡಿಕೊಳ್ಳೋದು ಬಹಳ ಮುಖ್ಯ. ಕೀಟ ಮತ್ತು ರೋಗಗಳ ಬಗ್ಗೆ ನಿಗಾ ಇಡಬೇಕಾಗತ್ತೆ. ಜೊತೆಗೆ ಉಳಿದ ಒಂದು ನಿರ್ವಹಣಾ ಕ್ರಮಗಳನ್ನು ಕೂಡ ಅನುಸರಿಸಬೇಕಾಗತ್ತೆ. ಇವತ್ತು ನಮ್ಮಲ್ಲಿ ಹೈನುಗಾರಿಕೆ ಸಾಕಷ್ಟು ಪ್ರಮಾಣದಲ್ಲಿ ಅಭಿವೃದ್ಧಿಯಾಗಿದೆ. ಮುಖ್ಯವಾಗಿ ನಮ್ಮ ರಾಜ್ಯದಲ್ಲಿ 35-38% ದನಗಳು ಬೆದೆಗೆ ಬಾರದೇ ಇರೋದು ಕಂಡುಬಂದಿದೆ. ಇದರಲ್ಲಿ ಮುಖ್ಯವಾಗಿ ಮೂಕಬೆದೆ ಮತ್ತು ಹೀನಬೆದೆಗಳು ಕಂಡುಬರುತ್ತವೆ. ಮೂಕಬೆದೆ ಎಮ್ಮೆಗಳಲ್ಲಿ ಜೊತೆಗೆ ಹೆಚ್ಚು ಹಾಲನ್ನು ಕೊಡುವಂಥ ಹಸುಗಳಲ್ಲಿ, ಹಾಗೆಯೇ ಮೊದಲನೇ ಸಲ ಬೆದೆಗೆ ಬರುವಂಥ ಮಣಕಗಳಲ್ಲಿ ಕಂಡುಬರುತ್ತೆ. ಬೆದೆಗೆ ಬಂದಿದ್ರೂ ಕೂಡ ಬೆದೆಯ ಲಕ್ಷಣಗಳನ್ನು ತೋರದೇ ಇರೋದ್ರಿಂದ ಗುರುತು ಹಿಡಿಯೋದು ಕಷ್ಟವಾಗುತ್ತೆ. ಇದಕ್ಕೆ ಸುಲಭವಾದಂಥ ಒಂದು ಉಪಚಾರ ಅಂದರೆ ದನಗಳಿಗೆ ದಿನಕ್ಕೆ 0.5 ಕಿಲೋಗ್ರಾಂನಷ್ಟು ಈ ಮೊಳಕೆ ಬಂದಂಥ ಹುರುಳಿಕಾಳುಗಳನ್ನು ಸುಮಾರು 20-30 ದಿನದ ಕಾಲ ಕೊಡಬೇಕಾಗತ್ತೆ, ಅಥವಾ ಪಶುವೈದ್ಯರನ್ನು ಸಂಪರ್ಕಿಸಿ ಸೂಕ್ತ ಸಲಹೆಯನ್ನು ಪಡ್ಕೋಬೇಕಾಗತ್ತೆ. ಈ ಹೀನ ಬೆದೆ ಎಮ್ಮೆಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ಸಾಮಾನ್ಯವಾಗಿ ಎಮ್ಮೆಗಳು ಬೆದೆಗೆ ಬಂದಾಗ ತೋರಿಸುವಂಥ